ಮನೆ ಬಗ್ಗೆ ಯುನಿಸೆಫ್ ತಂಡದಿಂದ ಅಧ್ಯಯನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಸಮಯವಾಗುತ್ತಿದೆ 6:51. ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ತಾವು ಕೇಳಲಿದ್ದೀರಿ ರಾಯಚೂರು ತಾಲೂಕು ದೇವಸ್ಗುರು ಹೋಬಳಿಯ ಇಬ್ರಾಹಿಂ ದೊಡ್ಡಿ ಗ್ರಾಮದ ಬಾಬಣ್ಣ ಅವರ ಕೃಷಿ ಅನುಭವಗಳನ್ನು, ನಂತರ ಜೋಳದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು ಮಾಹಿತಿ, ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಮತ್ತು ಪೇಟೆ ಧಾರಣೆ. ಆರಂಭದಲ್ಲಿ ಕೇಳೋಣ ರಾಯಚೂರು ತಾಲೂಕು ದೇವಸ್ಗುರು ಹೋಬಳಿಯ ಇಬ್ರಾಹಿಂ ದೊಡ್ಡಿ ಗ್ರಾಮದ ಬಾಬಣ್ಣ ಅವರ ಕೃಷಿ ಅನುಭವಗಳನ್ನು. ಇವರೊಂದಿಗೆ ಅಮರೇಶ ಶಿಹಾಳ್. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ನಮ್ಮ ರೈತರ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ದೇವಸ್ಗುರು ಹೋಬಳಿಯ ಇಬ್ರಾಹಿಂ ದೊಡ್ಡಿ ಗ್ರಾಮದ ಬಾಬಣ್ಣ ಅವರು ರೈತರು ನಮ್ಮ ಜೊತೆ ಇದ್ದಾರೆ. ಸುಮಾರು ವರ್ಷಗಳಿಂದ ಕೃಷಿಯನ್ನು ಮಾಡ್ತಿದ್ದಾರೆ. ಸಣ್ಣ ರೈತರು ಇರುವಂತಹ ಒಂದು ಭೂಮಿಯಲ್ಲಿ ಕೃಷಿಯನ್ನು ಮಾಡಿಕೊಂಡು ಆಧ್ಯಾತ್ಮಿಕ ಬದುಕನ್ನು, ಭಜನೆಯನ್ನು, ದೇವರ ಒಂದು ಸ್ತುತಿಯನ್ನು ಮಾಡಿಕೊಂಡು ತಮ್ಮ ಬದುಕನ್ನು ನಡೆಸ್ತಿದ್ದಾರೆ ಬಾಬಣ್ಣವರು. ಕೃಷಿ ಹೇಗಿದೆ, ಈ ವರ್ಷ ಅವರಿಗೆ ಕೃಷಿ ಯಾವ ರೀತಿಯಾಗಿ ಅನುಕೂಲ ಆಯಿತು, ಯಾವ ಯಾವ ಬೆಳೆಗಳನ್ನು ಅವರು ಬೆಳೀತಿದ್ದಾರೆ, ಹೀಗೆ ಹತ್ತು ಹಲವಾರು ವಿಚಾರಗಳನ್ನು ನಮ್ಮ ರೈತರ ಜೊತೆ ಬಾಬಣ್ಣವರು ಹಂಚಿಕೊಳ್ತಿದ್ದಾರೆ. ಬಾಬಣ್ಣವರು, ಈಗ ಅಂದಾಜು ನಿಮಗೆ ವಯಸ್ಸು ಎಷ್ಟ್ರಿ? 65. 65. ಈಗ 65 ವರ್ಷ ವಯಸ್ಸಾಯಿತು. ಏನಾದ್ರು ವಿದ್ಯಾಭ್ಯಾಸ ನಿಮ್ಗೆ, ನಿಮ್ಮ ತಂದೆ ಕಾಲದಲ್ಲಿ ಏನಾದ್ರು ಸಾಲಿಗೆಲಿ ಹೋಗ್ಲಿಲ್ಲ ನೀವು? ಅವಾಗ ಸಾಲಿಗಳು ಇದ್ದಿಲ್ಲ, ಮೊದಲು ಸಣ್ಣಗಿದ್ದಾಗ ಸಾಲಿಗಳು ಇರಲಿಲ್ಲ. ಇರ್ಲಿಲ್ಲ, ಅವಾಗ ಪ್ರೈವೇಟ್ಗೆ ಮಾಸ್ಟರ್ ರೊಕ್ಕ ಕೊಟ್ಟು ಓದಿಸಿದ್ರು. ಅಂದ್ರೆ ಇಬ್ರಾಹಿಂ ದೊಡ್ಡಿಗೆ ಅವಾಗ ಸಾಲಿ ಇರ್ಲಿಲ್ಲ? ಇಲ್ಲ ಇಲ್ಲ, ಮೊದಲು. ಮತ್ ಸಾಲಿ ಹೋಗ್ಬೇಕಪ್ಪ ಅಂತಂದ್ರೆ ಯಾವ್ರಿಗೆ ಹೋಗ್ಬೇಕಾಗಿತ್ತು? ಅವಾಗ ಇಲ್ಲಿ ಕ್ಯಾಂಪ್ಗೆ ಹೋಗುತ್ತಿದ್ರು. ಯಾವ್ದು? ಎರಮರಸ್ ಕ್ಯಾಂಪ್. ನಮ್ ಕಾಲದಾಗ ಇಲ್ಲಿ ನಮ್ಗೆ 2 ವರ್ಷ ಆದ್ಮೇಲೆ ಬಂತ ಆ ಕಡೆ ಎರಮರಸ್. 60 ವರ್ಷ ಈಗ ವಯಸ್ಸು ನಿಮ್ಮದು? 66 ನಡೆದಿದೆ ನಮ್ಗೆ. 66. ಅವಾಗ ಸಾಲಿ ಇರ್ಲಿಲ್ಲ ಊರಾಗ. ನಾವು ಸಣ್ಣವರಿದ್ದಾಗ, 2ನೇ ಕ್ಲಾಸ್ 3ನೇ ಕ್ಲಾಸ್ ಇದ್ದಾಗ, ಅವಾಗ ಇದು ರೊಕ್ಕ ಕೊಟ್ಟು ಮಾಸ್ಟರ್ನ ತಗೊಂಡ್ಬೇಕು. ಅಂದ್ರೆ ಬೇರೆ ಊರಿಂದ ಒಬ್ಬರನ್ನ, ತಿಳಿದವ್ರನ್ನ, ಓದ್ದವ್ರನ್ನ ನಿಮ್ಮ ಊರಾಗ ಇಟ್ಕೊಂಡು ನೀವು ಸಾಲಿ ಕಲಿಬೇಕಾಗಿತ್ತು. ಊರಾಗ ಓದ್ದವ್ರು ಇದ್ದಿದ್ದ ಆವಾಗ. ಹೌದೌದು. ಅದಕ್ಕೆ ನೀವು ಸಾಲಿಗೆ ಹೋಗ್ಲಿಲ್ಲ? ಹೋಗಿಲ್ಲ ಹೋಗಿಲ್ಲ. ಅವಾಗಿನ ಕಾಲ ಹೆಂಗಿತ್ತು, ಬಡತನ ಹೆಂಗಿತ್ತ, ಹೆಂಗಿತ್ತು? ಅವಾಗ ಕೋಪಮಾನ ಇಲ್ಲ, ಗೌರ್ಮೆಂಟ್ ಸಹಾಯ ಇಲ್ಲ. ಯಾಕಂದ್ರೆ ನಮ್ಮ ಏನು ಇದು ರೊಕ್ಕ ಕೊಟ್ರೆ ಅಕ್ಕಿ ಸಿಗದಿಲ್ಲ ಊರಾಗ. ಅಕ್ಕಿ ಉಣ್ಬೇಕಪ್ಪ ಅಂತಂದ್ರೆ ಶ್ರೀಮಂತರು ಉಣ್ತಿದ್ರು ಅವಾಗ. ಹಂಗ ಮಂಡೋಳು ಇವಾಗ ಒಗ್ಗಂಡು ತಿಂತೀವಲ್ಲಪ್ಪ. ಅವಾಗ ರೊಕ್ಕ ಕೊಡ್ತೀವಿ ಅಂದ್ರೆ ಇಲ್ಲ ಅಂತಾರ. ವ್ಯವಸ್ಥೆ ಇಲ್ಲ, ಆಟೋಗಳಿಲ್ಲ, ಬಸ್ಸು ಇಲ್ಲ, ಆ ಬಂಡಿ ಕಟ್ಟಿಕೊಂಡು ಹೋಗ್ಬೇಕು, ತಗೊಂಡು ಬರ್ಬೇಕು. ಈಗ ಹೆಂಗ ಅನ್ಸ್ತದೆ ನೋಡ್ರಿ, 66 ವರ್ಷ ಹಿಂದೆ ನೀವು ಸಣ್ಣರಿದ್ದಾಗ ಮತ್ತೆ ಈಗ ನಿಂತಿರಿ ನೀವು. ಈಗ ಎಲ್ಲ ನೋಡಿದಾಗ ಅವಾಗ ಸಾರಿಗೆ ಆಯ್ತು, ಸರ್ಕಾರಿ ಸೌಲಭ್ಯ ಆಯ್ತು, ಊಟ ಆಯ್ತು, ವಸತಿ ಆಯ್ತು, ರೈತರ ಸಮಸ್ಯೆ ಆಯ್ತು. ಈಗ ಹೆಂಗಿದೆ, ಅವಾಗಿನ ಕಾಲ ನೋಡಿದಾಗ ಈಗ ಹೆಂಗ ಅನಿಸ್ತದ? ಇವಾಗ ಹತ್ತಿ ಬೆಳೆ ಬೇಸ್ ಬಂತಲ್ಲ, ಹತ್ತಿ ಬಂದಲ್ದು ಬೇಸ್ ಆಗ್ಯದ. ಈ ವರ್ಷ ಚೆನ್ನಾಗ್ಯದ, ಹೋದ ವರ್ಷ ಲಾಸು. ಹೌದು ನೋಡ್ರಿ ಬಾಬಣ್ಣ ಅವ್ರೆ, ಎಷ್ಟು ಜನ ಮಕ್ಕಳು ನಿಮ್ಗೆ? 4 ಜನ. 4 ಜನ ಗಂಡು ಹೆಣ್ಣು? ಹೆಣ್ಣಿಲ್ಲ, ಗಂಡು 4 ಜನ. 4 ಜನನು ಕೂಡ ಗಂಡು ಮಕ್ಕಳು, ಹೆಣ್ಮಕ್ಕಳಿಲ್ಲ? ಇಲ್ಲ. ನಿಮ್ದು ಸಣ್ಣವರಿದ್ದಂಗ ನಿಮ್ ತಂದೆರ್ ಕಾಲದಿಂದ ಒಕ್ಕಲ್ತನ ಮಾಡ್ಕೊಂಡ್ ಬಂದ್ರಿ? ಒಕ್ಕಲ್ತನ ಮಾಡ್ಕೊಂಡು ಬಂದ ಸಣ್ಣವರಿದ್ದ. ಮತ್ತೆ ಏನಾದ್ರೂ ಬಿಸಿನೆಸ್ ಅವು ಇವು ಏನೂ ಇಲ್ಲ? ಏನಿಲ್ಲ, ಬಿಸಿನೆಸ್ ಏನಿಲ್ಲ, ನಾ ಒಕ್ಕಲ್ತಾನೆ. ಮತ್ತೆ ನಿಮ್ ತಂದೆರ್ ಕಾಲದಿಂದ ಒಕ್ಕಲ್ತನ ಮಾಡ್ಕೊಂಡ್ ಬಂದ್ರಿ? ಎಷ್ಟೆಕರೆ ಭೂಮಿ ನಿಮ್ಗೆ? ನಮ್ಗ 2 ಅಣ್ಣ ತಮ್ಮರು, 24 ಎಕರೆ. ಇಬ್ಬರು ಅಣ್ಣ ತಮ್ಮರು 24 ಎಕರೆ. ಈಗ ನಿಮ್ಗೆ 4 ಜನ ಮಕ್ಕಳು. 4 ಜನ ಮಕ್ಕಳು 12 ಎಕರೆ. ಅದು ಈಗ 12 ಎಕರೆ ನಿಮ್ಗೆ. 12 ಎಕರೆದಾಗ 4 ಮಂದಿಗೆ 12 ಎಕರೆ ಸಮಪಾಲ ಬಂದ್ರಪ್ಪ ಅಂತಂದ್ರೆ 3-3 ಎಕರೆ ಬರ್ತದ. 3-3 ಎಕರೆ ಆಗಿರ್ತದೆ. ಏನೇನು ಹಾಕೊಂಡ್ರಿ ಈಗ 12 ಎಕರೆ ಭೂಮಿಯೊಳಗ? ಏನೇನು ಬೆಳೆ ಬೆಳೆದಿರಿ ಈ ವರ್ಷ? ತೊಗರಿ, ಹತ್ತಿ, ಬೇಸಾಯ್ತಲ್ಲ ಕವಳೆ ಬೆಳೆದಿವಿ 3 ಅಷ್ಟೇ. ಅಂದ್ರೆ ಹತ್ತಿ, ಭತ್ತ ಜೊತೆಗೆ ತೊಗರಿ. ತೊಗರಿ ಯಾವ್ದು ಚಲೋ ಬಂತ್ರಿ ವರ್ಷ? 3 ಬೆಳೆ ನೋಡಿದಾಗ ಯಾವ್ದು ಇಳುವರಿ ಚಲೋ, ಖರ್ಚು ಕಡಿಮೆ ಆಯ್ತು, ಲಾಭ ನಿಮ್ಗೆ ಯಾವ್ದು ಉಳಿತು? ಎಲ್ಲ ಉಳಿತೀವಿ ವರ್ಷ, ಎಲ್ಲ ಚೆನ್ನಾಗದ. ಅಂದ್ರೆ ಕಳೆದ ವರ್ಷ ನೋಡಿದಾಗ ಮಳೆ ಬೆಳೆ ಕಡಿಮೆ ಇತ್ತು, ಈ ವರ್ಷ ಚಲೋ ಹೊತ್ತಿನಾಗೆ ಮಳೆ ಆಗದ? ಈ ವರ್ಷ ಚಲೋ ಆಗದ, ಹೋದ ವರ್ಷ ಲಾಸು. ನೋಡ್ರಿ ಬಾಬಣ್ಣವ್ರ, ಈಗ ಹತ್ತಿಗೆ ಬಂದ್ರ ಈಗ ಎಷ್ಟು ಇಳುವರಿ ಬಂತು ನಿಮ್ದು? ರೇಟ್ ಎಷ್ಟು ಹೋಯ್ತು? ರೇಟು 7,100, 200 ಅಷ್ಟೇ, ಲಾಸ್ಟ್ ಕಮ್ಮಿ, ಲಾಸ್ಟ್ಗೆ ಒಂದು 200 ಕಮ್ಮಿ, 7,000 ಹೋಯ್ತು. ಯಾಕಂತಂದ್ರೆ ಈಗ ಚಲೋ ಫಸ್ಟ್ ಈಗ ಮುಂಕಟ ಹತ್ತಿ ಕಾಳು ಇಟ್ಟವರು 8,000, 7,500, 9,000 ತನಕ ಹೋದು ಹತ್ತಿ ರೇಟ್. ಯಾಕೆ ನಿಮ್ದು ಲೇಟ್ ಆಗಿಟ್ರ? ಇಲ್ಲ, ಒಂದ್ 8 ದಿನ ಹೋಗ್ಯದ ಅಷ್ಟೇ. 8 ದಿನ ಹೋಗ್ಯದ. ಹೌದು, 3 ತಿಂಗಳ ಅದೇ ಅಷ್ಟೇ, 7,500 ಲಾಸ್ಟ್ ಅಷ್ಟೇ. ಅಂದ್ರೆ ಹತ್ತಿ ಉತ್ತಮ ಅಂತ ಹೇಳ್ತೀರಿ ಈ ಸಲ? ಉತ್ತಮ ಈ ವರ್ಷ. ಇಳುವರಿ ಹೆಂಗ್ ಬಂತು? ನಮ್ ಮಸಾರಿ ಭೂಮಿ 10 ಕ್ವಿಂಟಲ್ ಬಂದದ. ಮಸಾರಿ 10 ಬಂತು? 10 ಬಂದ. ಎರಿಗ? ಎರಿ ಭೂಮಿ ಇಲ್ಲ ನಮ್ಮಲ್ಲಿ, ಎರೆ ಭೂಮಿ ಇಲ್ಲ. ಹೌದು. ಮತ್ತೆ ತೊಗರಿ? ತೊಗರಿ ಅವು ನೀರ್ ಕಟ್ಟಿದ್ದು 8 ಕ್ವಿಂಟಲ್ ಬಂದವ. ನೀರ್ ಕಟ್ಟಿದ್ದು 8 ಕ್ವಿಂಟಲ್ ಬಂದವ. ಮಳೆ ಆಸರಿತ? ಮಳೆಗೆ ಕಮ್ಮಿ ಬರ್ತಾವ, ಮಳೆಗೆ ಒಂದು 4-5 ಕ್ವಿಂಟಲ್. ಆದ್ರೂ ಉತ್ತಮ ನೋಡ್ರಿ, ಈಗ ಮಳೆ ಆಸರಿತ ಒಣ ಭೂಮಿಯಾಗ 4-5 ಕ್ವಿಂಟಲ್ ತೊಗರಿ ಬಂತಪ್ಪ ಅಂತಂದ್ರೂ ಒಳ್ಳೆ ಇಳುವರಿನೇ. ಒಳ್ಳೆ. ಹೆಂಗ್ರಿ ಭತ್ತ ಎಷ್ಟು ಎಕರೆ ಹಾಕ್ತೀರಿ? ಭತ್ತ ಒಂದು ಎಕರೆ ಹಾಕಿದ್ವಿ. ಅಂದ್ರೆ ಹೊಟ್ಟಿಗೆ ಕಾಳಾಗ್ತದ? ಅಷ್ಟೇ, ಹೊಟ್ಟಿಗೆ ಕಾಳಾಗ್ತದ. ಒಂದ್ ಎಕರೆ ಅಂತಂದ್ರೆ ಏನು, ಒಂದು 35-40 ಬರ್ತದ? 30 ಬಂತು. 30 ಬಂತು. ಈಗ ನೋಡ್ರಿ ಬಾಬಣ್ಣವ್ರೀಗ ಭತ್ತ ಆಯ್ತು, ಹತ್ತಿ ಆಯ್ತು, ತೊಗರಿ ಆಯ್ತು, 3 ಬೆಳೆಗಳನ್ನ ತಾವು ಹಾಕೋತೀರಿ, ಯಾವ್ದು ನಿಮ್ಗೆ ಚಲೋ ಅನ್ಸುತ್ತೆ ಲಾಭ? ಉದಾಹರಣೆಗೆ ನಮ್ಮ ರೈತ ಬಾಂಧವರಿಗೆ ಏನಾಗಬೇಕು, ಖರ್ಚು ಕಡಿಮೆ ಆಗ್ಬೇಕು, ಕೊನೆ ಪಕ್ಷದಲ್ಲಿ ಲಾಭ ಹೆಚ್ಚಾಗಬೇಕು. 3 ಬೆಳೆಗಳನ್ನು ನೋಡಿದಾಗ ಈಗ ನೋಡ್ರಿ, ಈಗ ದೇವಸ್ಕೂರು ಹೋಬಳಿ ಭಾಗದಲ್ಲಿ ಈಗ ನಿಮ್ ಭಾಗದಲ್ಲಿ ಕೆನಾಲ್ ಇಲ್ಲ, ಇರುವಂತದ್ದು ಏನಪ್ಪಾ ಅಂತಂದ್ರೆ ಬೋರ್ವೆಲ್, ಅದ್ರ ಮೇಲೆ ಹೊಂಟದ. ಯಾವ್ದು ಉತ್ತಮ ಅಂತ ಹೇಳ್ತೀರಿ ನಾವು ಖರ್ಚು ವೆಚ್ಚ ನೋಡಿದಾಗ? ಉತ್ತಮ ಅಂದ್ರೆ ಅತ್ತೆ ಉತ್ತಮ. ಹತ್ತಿಗೂ ಕೂಡ ಎಣ್ಣೆ ಜಾಸ್ತಿ ಹೊಡಿಬೇಕು, ಮತ್ತೆ ಈಗ ಕೂಲಿ ಆಳುಗಳು ಹತ್ತಿ ಬಿಡಿಸ್ಬೇಕಲ್ಲ, ಅದಕ್ಕೆ ಕೂಲಿ ಆಳುಗಳ ಸಮಸ್ಯೆ ಬಹಳ ಐತೆ ಅಂತ ರೈತರು ಹೇಳ್ತಾರೆ. ಆದ್ರೆ 5 ಕ್ವಿಂಟಲ್ ಹೋದ್ರೆ 5 ಕ್ವಿಂಟಲ್ ಉಳಿತಾವ, ಹೋದ್ರೆ ಪರವಿಲ್ಲ. ಹತ್ತಿ ಉತ್ತಮ ಅಂತ ಹೇಳ್ತಾರೆ. ಉತ್ತಮ ಯಾಕಂತಂದ್ರೆ ಈಗ ಮಳೆ ಜಾಸ್ತಿ ಬಂತಪ್ಪ ಅಂತಂದ್ರೆ ಈಗ ಕಾಯಿ ಕುಳ್ಳು ಬಂದ್ಬಿಡ್ತಾವ, ಜೊತೆಗೆ ಕಾಯಿ ಕೊಳೆ ರೋಗ ಬರ್ತದ, ಕುಳ್ಳು ಅತ್ಯಾದ ಬಿಡ್ತದೆ. ಈ ವರ್ಷ ಬಂದಿಲ್ಲ? ಬಂದಿಲ್ಲ. ಬಂದಿಲ್ಲ. ಈಗ ಪಿಂಕ್ ಬೌಲರ್ ಗುಲಾಬಿ ಕಾಯಿ ಕೊರಕ ಅಂತಾರಲ್ಲ, ಅದು ಬಂದಿಲ್ಲ? ಬಂದಿಲ್ಲ, ಬಂದಿಲ್ಲ. ಈ ವರ್ಷ ಚಲೋ ಅದಾಗ. ತೊಗರಿ? ತೊಗರಿ ಅದು ಚಲೋ ಬಂದ. ನೀರ್ ಕಟ್ಟದ ಹಾಕ್ಬೇಕು, ನಮ್ ಮಸಾರು ಭೂಮಿ ಬೆಳೆಯಂಗಿಲ್ಲ ಬೈಲಿ. ಹೌದು, ನೀರ್ ಕಟ್ಟದ ಮಾತ್ರ ಹಾಕ್ತಿವಿ. ಬೈಲಿ ಹಾಕಿದ್ರೆ ಅದೇ ಒಣ ಭೂಮಿ ಇದೆ, ಮಸಾರಿ ಜೆಲ್ಲಿ ಒಣಗೋತದ. ಈಗ ನೋಡ್ರಿ 12 ಎಕರೆ ಭೂಮಿ ಒಳಗ ಏನಾರ ನೀರಾವರಿ ವ್ಯವಸ್ಥೆ ಅದೇನಾರ ಬೋರ್ಗಿಲ್ಲ ಅದ ನಿಮ್ದು? ಒಂದು 4 ಬೋರ್ ಅವ, ಅದು ಒಂದ್ ದಿಡ್ಡಿಂಚ್ ಹೊಡಿತಾವ, ಹಂಗೆ ಸೌಲಭ್ಯ ನಡೀತದ ಅಷ್ಟೇ. 4 ಬೋರ್ ಹಾಕ್ಸಿದ್ರಿ? 15 ಬೋರ್ ಹಾಕಿದ್ರೆ 4 ಬಂದವ, ಒಂದ್ ದಿಡಿಂಚು. ನೋಡ್ರಿ ಹಂಗಾರ ಬೋರಿಗೆ ಬಾಳ ರೊಕ್ಕ ಖರ್ಚು ಮಾಡ್ಕೊಂಡ್ರಿ. ಸಾಲ ಮಾಡಿ ಸಾಲಗಾರಾಗಿ ಸತ್ತಿವಿ ನಾವು. ನೋಡ್ರಿ ಈಗ 4 ಬೋರ್ ಅದ ಅಂತ ಹೇಳಿದ್ರಿ, ಈಗ ಒಂದ್ 10-15 ಬೋರ್ ಹಾಕ್ಸಿವಿ ಅಂತ ಹೇಳಿದ್ರಿ, ಎಷ್ಟು ಫುಟ್ ಹೋದ ಬೋರ್? ಅದು 200-250 ತನ ಹಾಕಿವಿ ಅಷ್ಟೇ. ಇರೋ ಭೂಮಿ 4 ಬೋರಾಗ ಒಂದ್ ಸ್ವಲ್ಪ ಸ್ವಲ್ಪ ನೀರ್ ಐತಿ, 4 ನಡೀತಾವ? 4 ನಡೀತಾವ. ನೋಡ್ರಿ ಮತ್ತೆ 4 ನಡೀತಾವಪ್ಪ ಅಂತಂದ್ರೆ 4 ಕೂಡ ಪೈಪ್ ಇಳಿಸ್ಬೇಕು, ಬೋರ್ ಹಾಕ್ಬೇಕು, ಮೋಟರ್ ಇಳಿಸ್ಬೇಕು, ಮತ್ತೆ ಖರ್ಚು? ಅದು ಜಾಸ್ತಿ ಇದ್ದವ್ರು ನಡೀತದ, ನಾವು ಬೆಳೆ ಅದು ಬೆಳಿಬೇಕು ತಿನ್ಬೇಕಂದ್ರೆ ಆಗದಿಲ್ಲ, ಅದ್ರ ಜೊತೆಗೆ ನಾವು ಕೂಲಿ ಹೋಗಿ ಸರಿ ಮಾಡ್ಕೊಂತೀವಿ. ಅದು ಬೆಳೆ ಅಲ್ಲಿ ಕುಂತ್ರೆ ತಿನ್ನಕ್ ಆಗದಿಲ್ಲ ಅದು. ನೋಡ್ರಿ ಬಾಬಣ್ಣವ್ರೆ ಬಹಳ, ಯಾಕಂತಂದ್ರೆ ರೈತ ಬಾಂಧವರು ಕೆಲವೊಬ್ರು 20 ಬೋರು, 25 ಬೋರು, 300 ಫೀಟ್ ತನ ಬೋರ್ ಹೊಡಿಸ್ತಾರ, ನೀರು ಸಿಗಂಗಿಲ್ಲ. ಹೆಂಗ್ರಿ ಈ ಭಾಗದಲ್ಲಿ ನೀರು ಸಿಗ್ತದ ಅಂತರ್ಜಲ? ಮಾಮೂಲಿ ಜಗ್ಗಿ ಸಿಗಂಗಿಲ್ಲ, ಬಿದ್ದವರು 2 ಇಂಚ್ ಬೀಳ್ತಾವ, 1.5 ಇಂಚ್, 1 ಇಂಚು ಆ ಡ್ರಿಪ್ ಮಾಡ್ಕೊಂಡು ಹತ್ತಿ ಶೀಡು ಮಾಡೋದು ಶುಕ್ಕಲು ಮಂದಿ, ಹಂಗೆ ಸೌಲಭ್ಯ ನಡ್ಕೊಂತಾರ. ಅಂತಂದ್ರೆ ನೀವೆಲ್ಲ ಹರಿ ನೀರಾವರಿ ಬಿಡ್ತೀರೋ ಅಥವಾ ಏನೋ ಡ್ರಿಪ್ ಮಾಡ್ಕೊಂಡ್ರಿ? ಡ್ರಿಪ್ ಶೀಡ್ ಇದ್ದವರು ಡ್ರಿಪ್ ಮಾಡ್ಕೊಂಡಾರ, ಕೆಲವು ಮಂದಿ ಮಾಡಿಲ್ಲ. ನೀವು ಏನಾದ್ರು ಸೀಡ್ ಡ್ರಿಪ್ ಏನಂದ್ರೆ ಈ ಕಮರ್ಷಿಯಲ್ ಸೀಡ್ ಮಾಡ್ತಾರಲ್ಲ, ಸೀಡ್ಗೆ ನೀವೇನಾದ್ರು ಮಾಡಿಲ್ಲ? ಮಾಡಿವಿ ಸೀಡ್. ಹೆಂಗ್ ಬಂತ್ರಿ? ಯಾಕಂತಂದ್ರೆ ಅದು ಲೇಬರ್ಗಳು ಬಹಳ ಬೇಕು, ಮನೆಯವ್ರು ಮಾಡೋರು ಬೇಕದಕ್ಕೆ. ಅದು ಒಂದು ಮನೆಯವ್ರು ಮಾಡಿವಿ, ನಾವು ಒಂದು 3 ಕ್ವಿಂಟಲ್ ಆಗ್ಯದ, 3 ಜನ ಮಾಡಿದ್ರಿ. 3 ಜನ ಕಂಟಿನ್ಯೂ ಮನೆಯಾಗ ನಿಂದಿರ್ಬೇಕು? 1.5 ತಿಂಗಳ, 45 ದಿನ. ದಿನ ಕ್ರಾಸಿಂಗ್ ಮಾಡ್ಬೇಕು, ಹಚ್ಚಬೇಕು ಗಂಡು ಹೆಣ್ಣು, ದಿನ ಮನೆಯಿಂದ ಒಂದಿನ ಮಿಸ್ ಆದಪ್ಪ ಅಂತಂದ್ರೆ ಲಾಸ್. ಅದೇ 3 ಕ್ವಿಂಟಲ್ ಬಂದದ ನೋಡ್ರಿ. 3 ಕ್ವಿಂಟಲ್ ಎಕರೆಗ? ಎಕರೆ ಇಲ್ಲ, 1/2 ಎಕರೆ. 1/2 ಎಕರೆಗ 3 ಕ್ವಿಂಟಲ್ ಚಲೋ ಇಳುವರಿ. ಅದು ಕೂಲಿ ಜಾಸ್ತಿ ಆಯ್ತಲ್ಲ. ಹೌದೌದು, ಮನೆಯವ್ರು ಮಾಡಾರಿದ್ರಲ್ಲ. ಆ ಮನೆಯವ್ರು ಮತ್ತೆ 500 ರೂಪಾಯಿ ಕೂಲಿ ಇದ್ರೆ ಸಿಗೋದಲ್ರು ಮನುಷ್ಯರು, 500 ರೂಪಾಯಿ ಕೂಡಿ ಇಡಿ. ಈಗ ಬಾಬಣ್ಣವ್ರ ಈಗ 3 ಕ್ವಿಂಟಲ್ ಬಂತು 1/2 ಎಕರೆಗೆ, ಕಂಪ್ನಿಯವ್ರು ಬಂದು ಏನಾದ್ರು ಮಾಹಿತಿ ಅಡ್ವಾನ್ಸ್ ರೊಕ್ಕ ಏನಾದ್ರು ಕೊಟ್ರ? ಕಂಪನಿಯವ್ರೇನು ಕೊಡ್ತಾರೆ ನಮ್ಗೆ ಬೋಕಾರಿ ಜಮಾತನ ಕಂಟ್ರಾಕ್ಟರ್ ಏಜೆಂಟು ಅವ್ರಿಗೆ ಕಂಪನಿ ಎಷ್ಟು ತಗಂತ ಆತ ಏಜೆಂಟ್ ಮೇಲೆ ನಾವು ಡಿಮಾಂಡು. ಒಂದು ಕ್ವಿಂಟಲ್ಗೆ 7 ಕೆಜಿ ತೆಗಿತೇನ, 7-8 ಕೆಜಿ ತೆಗಿತೇನ ಒಂದು ಕ್ವಿಂಟಲ್ಗೆ. ಸೂಟಿ ಅಷ್ಟು ಉಳಿದು ನಮ್ಗ ಲೆಕ್ಕ. ಒಂದ್ ಕ್ವಿಂಟಲ್ ಎಷ್ಟು ರೊಕ್ಕ ಕೊಡ್ತಾರೆ ನಿಮ್ಗೆ ರೇಟ್ ಫಸ್ಟ್ ಮಾತಾಡಿರ್ಕೊಂಡಿರ್ತಾರ ಹೇಗೆ? ಅದು 60,000 ರೂಪಾಯಿ ಕ್ವಿಂಟಲ್. 60,000 ರೂಪಾಯಿ ಒಂದ್ ಕ್ವಿಂಟಲ್ ಕ್ವಿಂಟಲ್ ಅಂದ್ರೆ ಒಂದ್ ಕ್ವಿಂಟಲ್ಗೆ 6-7 ಕೆಜಿ ಸೂಟ್ ಹೋಗ್ತದ. ಮತ್ ನಡಬರ್ಕ ಈಗ ಲೇಬರ್ ಬೇಕಾಗ್ತದ, ಎಣ್ಣೆ ಬೇಕಾಗ್ತದ, ಗೊಬ್ಬರ ಬೇಕಾಗ್ತದ, ಏನಾದ್ರು ಕೊಡ್ತಾರ ಅಡ್ವಾನ್ಸ್? ಕೊಡ್ತಾರ ಅಡ್ವಾನ್ಸ್, 2 ರೂಪಾಯಿ ಬಡ್ಡಿ ಮತ್ತೆ 2 ರೂಪಾಯಿ ಬಡ್ಡಿ. 2 ರೂಪಾಯಿ ಬಡ್ಡಿ ಎಷ್ಟಂತ, 1 ಲಕ್ಷ ತಗೋ. ಈ ವರ್ಷ ಎಲ್ಲ ಮುಂದಿಗಿಡಿ ಬೆಳೆ ಬೆಳೆಸ್ಬೇಕು ಅವ್ರಿಗೆ. ಹೌದು, ಅವ್ರಿಗೆ ಲಾಭ ಆಗ್ತದೆ. ಜಗ್ಗಿ ಬೆಳೆ ಒಂದು 5-6 ಕ್ವಿಂಟಲ್ ಬೆಳೆಸಿದೆ, ಒಂದು 2 ಲಕ್ಷ ರೂಪಾಯಿ ಸಾಲ ಕೊಡ್ತಾರೆ. ಸಪೋಸ್ ಆಗಿ ಏನಾದ್ರು ನಿಮಗೆ ಅಡ್ವಾನ್ಸ್ ರೊಕ್ಕ ಬೇಕಿತ್ತಪ್ಪ ಅಂತಂದ್ರೆ ಕೊಡ್ತಾರ? ಮತ್ತೆ ಅದಕ್ಕೆ ಬಡ್ಡಿ ಹಚ್ತಾರ? ಬಡ್ಡಿ ನಾವು ಒಕ್ಕಲಾಗದಿಲ್ಲ, ಬಡ್ಡಿ ಕೆಳಗೆ ಸಾಯ್ತೀವಿ ನಾವು. ಹೌದು, ಈಗ ನೋಡ್ರಿ, ಈಗ 60,000 ರೂಪಾಯಿ, 60,000 ರೂಪಾಯಿ ಅಂತಂದ್ರೆ 3×18, 1,80,000 ರೂಪಾಯಿ ಆಯ್ತು. ಈಗ ಆಯ್ತು, ಮತ್ತೆ ಅದ್ರ ಖರ್ಚು ಹೋಗಿ ನಿಮ್ಗೆ ಎಷ್ಟು ಉಳಿತದ ಅಂದಾಜ್ ಬಾಬಣ್ಣವ್ರೆ? ಅದು ಅರ್ಧಕ್ಕರ್ಧ ಓದ್ತದ. 1 ಲಕ್ಷ ರೂಪಾಯಿ ಖರ್ಚು ಹೋದ್ರೆ ಸತ್ಯ 1 ಲಕ್ಷ ರೂಪಾಯಿ ಉಳಿಬಹುದು. ಅಂದ್ರೆ ಒಂದು 50% ಎಂಟನೇ ಭಾಗ ಉಳಿತದ. ಉಳಿತದ. ಮತ್ತೆ ಈಗ ಸೀಡ್ ಮಾರಿದ ಮೇಲೆ ಉಳಿತದಲ್ಲ ದೂದಿ ಮೇಲೆ ಹತ್ತಿ, ಅದು ಹೆಂಗ್ ರೇಟ್ ಹೋಗ್ತದ? ಅದು 12,000 ಕ್ವಿಂಟಲ್ ತಗೊಂಡಾರ. ಅದು 12,000 ಕ್ವಿಂಟಲ್ ಕ್ವಿಂಟಲ್ ಅವರೇ ತಗೊಂತಾರ. 2 ಕ್ವಿಂಟಲ್ ಬೀಜಕ್ಕೆ 1 ಕ್ವಿಂಟಲ್ ಲೆಕ್ಕ ಹಾಕ್ತಾರ ಅವರು. ಹೌದು, ಅಷ್ಟೇ. ಹತ್ತಿ ಕಾಳು 2 ಕ್ವಿಂಟಲ್ ಆದ್ರೆ 1 ಕ್ವಿಂಟಲ್ ದೂದಿ ರೊಕ್ಕ ಕೊಡ್ತಾರೆ. ಈಗ ಹತ್ತಿ ಸೀಡ್ ತಕೊಂಡ್ಮೇಲೆ ಮತ್ತೀಗ ಹೊಲ ಕ್ಲೀನ್ ಮಾಡಿ ಮತ್ತೇನಾದ್ರು ಎಣ್ಣೆ ಬೆಳಿಗ್ಗೆ ಏನಾರ, ಈಗ ಬೇರೆ ಕಡೆ ಎಲ್ಲ ಈಗ ನಮ್ಮ ಗಿಲ್ಲೇಸ್ಕೂರು ಭಾಗ ಆಗಿರ್ಬೋದು, ಆ ಕಡೆ ಇಡಪ್ನೂರು ಭಾಗ ಆಗಿರ್ಬೋದು, ಎರಗೇರ ಭಾಗದಲ್ಲಿ ತಂಬಾಕ್ ಹಾಕ್ತಾರ, ಮತ್ತೆ ಎಣ್ಣೆ ಬೆಳಿಗ್ಗೆ ನೀವು ಏನಾರ ಹಾಕಲ್ಲ? ನಾವು ಮತ್ತೆ ಅದು ಹತ್ತಿ ಕಿತ್ತದೆ ಶೇಂಗಾ ಹಾಕ್ತಿವಿ. ಶೇಂಗಾ ಹಾಕ್ತಾರೆ? ಶೇಂಗಾ ಚಲೋ ಇಳಿ ಬರುತ್ತ ನಿಮ್ ಭಾಗದಲ್ಲಿ? ಇಳುವರು ಬರಂಗಿಲ್ಲ, ಲಾಸು ಏನು ಉಳಿಯಂಗಿಲ್ಲ ಶೇಂಗಾದಾಗ. ಒಂದು ಕ್ವಿಂಟಲ್ಗೆ 12,000 ರೂಪಾಯಿ, 8,000 ಕ್ವಿಂಟಲ್ ಬೀಜದ ಬೀಜ, ಮತ್ತೆ ಅದಕ್ಕೆ ಎಣ್ಣೆ ಹೊಡಿಬೇಕು, ಕಸ ತೆಗಿಬೇಕು, ಮತ್ತೆ 2 ಸಲ ಗೊಬ್ಬರ ಸಲ್ಬೇಕು. ಅದು ಇಳುವರಿ 1 ಕ್ವಿಂಟಲ್ ಆಗಿದ್ರೆ 1-20 ಚೀಲ ಬರ್ತದ. ಅದು ಲೆಕ್ಕ ಆಗಿದ್ರೆ ಅದು ಉಳಿಯಂಗಿಲ್ಲ, ಏನು ಉಳಿಯಂಗಿಲ್ಲ ಅದ್ರಾಗ. ನೋಡ್ರಿ ಬಾಬಣ್ಣವ್ರೆ, ಈಗ ಕಳೆದ 1-8 ವರ್ಷ ಹಿಂದೆ ನೋಡಿದಾಗ ಎಕರೆಗೆ 1-25-30 ಚೀಲ ಶೇಂಗಾ ಇಳುವರಿ ಬರ್ತಿತ್ತು. ಯಾಕೆ ಇಳುವರಿ ಕಡಿಮೆ ಆಯ್ತಂತ ಹೇಳ್ತೀರಿ? ಹೆಂಗೇನದು ಇಳುವರಿ ಬರವಲ್ದು? ಏ ರೋಗ ಜಾಸ್ತಿ ಅಂತಿರೋದು, ಬೀಜ ಫಾಲ್ಟ್ ಅಂತಿರೋ, ಅಥವಾ ಭೂಮಿ ಏನಾದರೂ ಸತು ಇಲ್ಲ ಅಂತ ಹೇಳ್ತೀರಿ? ಹೆಂಗೆ? ಹಂಗೇನಿಲ್ಲ, ಅದು ಮಳೆಗಾಲದಾಗ ಚಲೋ ಬರ್ತದೆ, ಮಳೆಗಾಲದಾಗ ಆಗ್ತದ. ಈ ಕಾಲದಾಗ ಬೆಳೆ ಬರಂಗಿಲ್ಲ, ಬೇಸಿಗೆ ಕಡಿಮೆ, ಅದೇ ಅದಕ್ಕಾಗಿ ಸರಿ ಹೋಗ್ತದೆ. ನಮ್ಗೆ ಉಳಿಯಂಗಿಲ್ಲ, ಒಟ್ಟೊಂದು ಉಳ್ತದೆ ನೋಡು. ಅಂದ್ರೆ ಹತ್ತಿ ನೀವು ಸೀಡ್ ತಕೊಂಡು ಎರಡನೇ ಬೆಳೆ ಶೇಂಗಾ ಹಾಕ್ತೀರಿ? ಹಾಂ, ಅಷ್ಟೇ. ಮತ್ತೆ ತರಕಾರಿ? ತರಕಾರಿ ಹಾಕದಿಲ್ಲ, ನಮ್ಮ ರೈಚೂರು ದೂರ ಆಯ್ತು, ಹಾಕದಿಲ್ಲ ನಮ್ಮ ಭಾಗದಲ್ಲಿ. ಇಲ್ಲ ಹಾಕ್ತಾರೆ, ಈಗ ಚಂದ್ರಮಣ್ಣ ಹುಬ್ಳಿ ಈ ಕಡೆ ಪಲ್ಕಂದೊಡ್ಡಿ ಶಾಖವಾದಿ ಎಲ್ಲ ಹಾಕ್ತಾರೆ. ಹಾ, ಹಾಕ್ತಾರ. ತರಕಾರಿ ಅದು ಒಂದ್ ಲಾಸ್ ಆಗ್ತದ, ಒಂದು ಲಾಭ ಆಗ್ತದ, ಹೇಳಕ್ ಬರಂಗಿಲ್ಲ. ಬರಂಗಿಲ್ಲ. ಹಾ, ಮತ್ತೆ ಮನೇಲಿ ಏನಾದ್ರು ಎತ್ತುಗಳು, ಆಡು, ಕೋಳಿ ಏನಾದ್ರು, ಆಕಳುಗಳು ಮನೆಗ ಅದಾವ? ಎತ್ತುಗಳವ, ಆಕಳು ಇಲ್ಲ. ಒಕ್ಕಲ್ತನ ನಿಮ್ದು ಎತ್ತ ಮೇಲೆ ನಡೀತದ? ಎತ್ತ ಮೇಲೆ ನಡೀತದ. ಮತ್ತೆ ಟ್ರಾಕ್ಟ್ರಿ? ಟ್ರಾಕ್ಟ್ರಿ ಇಲ್ಲ ನಮ್ಮಲ್ಲಿ. ನೋಡ್ರಿ ಬಾಬಣ್ಣವ್ರೆ, ಬಹಳ ಖುಷಿ ಆಯ್ತು ನಿಮ್ ಜೊತೆ ಹಿರಿಯ ಜೀವಿಗಳು ತಾವು. ನೋಡ್ರಿ, ಅವಾಗಿನ ಕಾಲದಲ್ಲಿ 66 ವರ್ಷ ವಯಸ್ಸು ನಿಮ್ಗೆ, ಅವಾಗಿನ ಕಾಲದಲ್ಲಿ ಶಿಕ್ಷಣ ಇರಲಿಲ್ಲ, ಸೌಲಭ್ಯಗಳು ಇರಲಿಲ್ಲ, ಏನೋ ಮಕ್ಕಳನ್ನ ದೊಡ್ಡ ಮಾಡಿ ಈಗ ಎಲ್ಲರೂ ಶಿಕ್ಷಣವಂತರಾಗಿದ್ದೀರಿ. ಹೆಂಗ ಅನ್ಸುತ್ತೆ? ಯಾಕಂತಂದ್ರೆ ಈಗ ಅವಾಗಿನ 66 ವರ್ಷಗಳ ಹಿಂದೆ ನಾವು ನೋಡಿದಾಗ ಇವತ್ತು ನಾವು 2025 ಒಳಗೆ ನಾವು ನಿಂತೀವಿ, ಹೆಂಗ ಅನಿಸ್ತದ? ಈಗೆಲ್ಲ ಇಳುವರಿ ಆಯ್ತು, ರೈತರ ಖರ್ಚಾಯ್ತು, ರೈತರ ಬದುಕಾಯ್ತು, ಹೆಂಗ ಅನಿಸುತ್ತ? ಇವಾಗ ನೋಡಪ್ಪ, ಒಂದು ಮನುಷ್ಯ ಇಬ್ಬರನ್ನ ಸಲ್ಬತಾನ, ಒಂದೇ ಮನುಷ್ಯ ಕೂಲಿ ಮಾಡಿ. ಇವಾಗ ಸೌಲಭ್ಯ ಬೇಸದ, ಅವಾಗೇನಿತ್ತು ಉಪವಾಸ, ದುಡಿದ್ರೆ ಒಬ್ಬರಿಗೆ ಆಗದಿದ್ದಿಲ್ಲ, ಒಂದು ಗಿದ್ದಿನ ಜೋಳ ಹಾಕ್ತಿದ್ರು ನಮ್ಮ ಕಾಲದಾಗ ಸಣ್ಣವರಿದ್ದಾಗ, 1 ಸೇರು ಜೋಳ, 2 ಸೇರು ಜೋಳ ಅಷ್ಟು. ಅವಾಗ ಜೋಳದ ನುಚ್ಚು ಸಿಗ್ಬೇಕಪ್ಪ ಅಂತ ದೊಡ್ಡ ಅಕ್ಕಿಲ್ಲ, ಜೋಳ ಮ್ಯಾಗಡೋದ್ರೆ ಎರೆ ಭೂಮಿ ಹತ್ತಿ ಜೋಳ ಅಷ್ಟೇ, ಏನಿಲ್ಲ. ನಮ್ಮಲ್ಲಿ ಬಾವಿ ಬೋರ್ಗಳು ಇದ್ದಿಲ್ಲ, ಬೆಳೆ ಇಲ್ಲ, ಕಮ್ಮಿ ಊಟ ಸಿಗೋದಿಲ್ಲ ಅವಾಗ ಮೊದಲು. ನೋಡ್ರಿ ಬಾಬಣ್ಣವ್ರೆ, ಅವಾಗ ಖರ್ಚು ಕಡಿಮೆ ಇತ್ತು, ಈಗ ಖರ್ಚು ಜಾಸ್ತಿ ಅದ. ನಾವು ಜಾಸ್ತಿ ಖರ್ಚು ಮಾಡಿ ಜಾಸ್ತಿ ಇಳುವರಿ ಪಡ್ಕೊತೀವಿ, ಈ ಲಾಭ ಉಳಿವಲ್ತ ಅಂತ ಹೇಳ್ತಾರೆ, ಹೆಂಗ್ ಮತ್ತೆ? ಕೂಲಿಯವ್ರಿಗೆ 500 ರೂಪಾಯಿ ಕೂಲಿ ಅದ, ಎಲ್ಲಿ ಸಿಗುತ್ತೆ ಲಾಭ? ಎಲ್ಲಿ ಆಗ್ತದ? ರೈತರದು ಚಲೋ ಅನ್ನ ಊಟ ಮಾಡಕ್ ಆಗೋದಿಲ್ಲ. ಎಷ್ಟೋದ್ರಿಂದ ಖಾರ ಪುಡಿ ಹುಣಚಕಾರ ತಿನ್ಬೇಕು, ಚಲೋ ಚಲೋ ತಿಂದ್ರೆ ಮಾತ್ರ ಆಸ್ತಿ ಮಾರ್ಕೊಂಡು ಹೋಗ್ತೀವಿ ನಾವು. ನಮ್ಮ ಪರಿಸ್ಥಿತಿ ಹಿಂಗಾದ. ಕೂಲಿ ಮಾರಿದವನು ಅಥವಾ ಈ ಕೂಲಿ ಮಾಡಿದವನು ಕುದುರೆ ಏರಿದ ಅಂತ ಹೇಳ್ತಾರೆ, ಈ ಕೂಲಿ ಹೆಚ್ಚಿದವನು ಸಾಲದಾಗ ಹೋಗ್ತಾನಂತಾರ. ಇಲ್ಲ, ಕೂಲಿ ಮಾಡಿ ಕೂಲಿ ಏರ್ಬಿಟ್ಟನ ಅವನು, 1 ಲಕ್ಷ ರೂಪಾಯಿ ಬಡ್ಡಿ ಕೊಟ್ಟಾರ ನಮ್ಮೂರಾಗೆ ಕೂಲಿ ಮಾಡವನು, ಒಕ್ಕಲ್ತನ ಮಾಡವನು ಎಲ್ಲ ಸಾಲಗಾರ ಆಗ್ಬಿಟ್ಟನ. ಗ್ಯಾರಂಟಿ ಪ್ರತಿಯೊಬ್ಬ ನಮ್ ಕೈಲಿ ಆಗಿಲ್ಲ. ಈಗ 7-8 ಎಕರೆ ಭೂಮಿ ಇತ್ತಪ್ಪ ಅಂತಂದ್ರೆ ಬೆಳಿಗ್ಗೆ ಲೇಬರ್ ಬೇಕು, ಲೇಬರ್ ಬೇಕತ್ತಪ್ಪ ಅಂತಂದ್ರೆ ಅವ್ರು ನಾಷ್ಟ ಮಾಡಿಸ್ಕೊಂಡು ಹೋಗ್ಬೇಕು, ಮತ್ತೆ ಅವ್ರು 500 ರೂಪಾಯಿ ಕೂಲಿ ಕೊಡ್ಬೇಕು. ಅದೇ ಅಷ್ಟು ಪರಿಸ್ಥಿತಿ ಬಂದದ. ರೈತರಿಗೆ ಉಳಿಯಂಗಿಲ್ಲ, ಬಹಳ ಉಳಿಯಂಗಿಲ್ಲ. ಮತ್ತ ರೈತರಿಗೆ ಉಳಿಬೇಕು, ಚಲೋತ್ನಾಗಿ ಲಾಭ ಸಿಗ್ಬೇಕಪ್ಪ ಅಂತಂದ್ರೆ ರೈತರ ಮನೆ ಏನಾಗಬೇಕು, ರೈತರಿಗೆ ಹೆಂಗ್ ಅನುಕೂಲ ಆಗ್ಬೇಕು, ಏನೆಲ್ಲ ಮಾರ್ಕೆಟ್ಗೆ ಒಯ್ಬಾರ್ದು ಏನ್ ಕೆಲಸ. ಈ ಊರಾಗ ಬಂದು ಖರೀದಿ ಮಾಡಿದ್ರೆ ಮಾತ್ರ ಉಳಿತದ ನೋಡು. ಊರಾಗ ಬಂದು ಯಾರು ಖರೀದಿ ಮಾಡ್ತಾರ ಅವಾಗ ರೈತರ ಲಾಭ ಆಗ್ತದ. ಮಾರ್ಕೆಟ್ APMC ಅಂತಾರಲ್ಲ, ಏನಾರ ತೊಂದರೆಗಳು ರೈತರಿಗೆ, ಏನಾರ ಮೋಸ ಆಗ್ತದ? ಹೆಂಗೆ ಮೋಸ ಇಲ್ಲ, ಅದಿಷ್ಟು ಇದಿಷ್ಟು ಖರ್ಚು ತೋರಿಸ್ತಾರ. ಒಂದ್ ಚೀಲ ಕವಳೆ ಒಯ್ದ್ರೆ ಒಂದ್ 20 ಚೀಲ ತುಂಬಾಕ ಕಾಟಾಕ ತಗಂತಾರ, ಮತ್ತೆ ಅದಕ್ಕೆ ಅವರು ಕಮಿಷನ್ ತೆಗಿತಾರ, ಮತ್ತೆ ಸೂಟ್ ಆದ್ರೆ ಒಂದು ಕೆಜಿ ತೆಗಿತಾರ, ಎಲ್ಲಿ ಉಳ್ತದ? ಅಂದ್ರೆ ರೈತರು ಚಲೋತ್ನಾಗಿ ಬದುಕ್ಬೇಕಪ್ಪ ಅಂತಂದ್ರೆ ಇದ್ದೂರಾಗ ಬಂದು ಖರೀದಿ ಮಾಡೋಂತ ಪ್ರಕ್ರಿಯೆ ಆಗ್ಬೇಕು. ಅವಾಗಾದ್ರೆ ರೈತ ಚಲೋ ಆಗ್ತಾರೆ ನೋಡು. ಒಂದ್ 10 ಚೀಲ 20 ಚೀಲ ಆಗ್ರಿ ರೈತ ಬಂದು ಊರಾಗ ಬಂದು ಒಯ್ಬೇಕು, ಯಾರು ಗಂಜು ಒಯ್ಬಾರ್ದು. ಹಂಗಾದ್ರೆ ರೈತರು ಉದ್ದಾರ ಆಗ್ತಾರ. ಅಂದ್ರೆ ರೈತ ಬಾಂಧವರಿಗೆ ಎಲ್ಲ ಈ ಒಂದು ಮಾರುಕಟ್ಟೆ ವ್ಯವಸ್ಥೆಯಲ್ಲಿ ಬದಲಾವಣೆಗಳಾಗಬೇಕು. ಬದಲಾವಣೆ ಆಗ್ಬೇಕು, ಹಂಗಾದ್ರೆ ಚಲೋ ಆಗ್ತದೆ ನೋಡು. ಬಾಬಣ್ಣವ್ರೆ, ಹೆಂಗ ಬಿಡುವಿನ ಸಮಯದಲ್ಲಿ 66 ವರ್ಷ ವಯಸ್ಸಾಯ್ತು ನಿಮ್ಗೆ, ಹೆಂಗ್ ಟೈಮ್ ಪಾಸ್ ಮಾಡ್ತೀರಿ ವಯಸ್ಸಾಯ್ತು ನಿಮ್ಗೆ? ನಾವೇನ್ ಬಾಯಿಗೆ ಹೋಗೋದು, ತಿರುಗಾಡೋದು, ಅದಕ್ಕೆ ಇದಕ್ಕೆ ಸ್ವಲ್ಪ ತಿರುಗಾಡಿ ನೀರು ಕಟ್ಟೋದು ಬರೋದು ಮನೆಗೆ ಅಷ್ಟೇ. ಕುಂತಲ್ಲಿ ಕುಂತ್ರೆ ಮತ್ತೆ ಮಾಕಾಲು ಕಾಯಿ ಮೈ ಬ್ಯಾನೆ ಆಗ್ತದ, ನೀರುವಿಲ್ಲ. ಬಾಯಿಗೆ ಹೋಗಿ ಹೊಲಸು ಸುತ್ತ ಅಡ್ಡಾಡಿ ಬರಬೇಕು ಮನೆಗೆ, ಆರಾಮ್ ರೆಸ್ಟ್ ಮಾಡ್ಬೇಕಷ್ಟೇ ನೋಡ್ರಿ. ಮತ್ತೆ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಕೃಷಿ ಜ್ಞಾನ ಬೇಕು, ಯಾಕಂತಂದ್ರೆ ನಿಮ್ಮ ತರ ದುಡಿಯೋರು ಈಗಿನ ಕಾಲದಲ್ಲಿ ಕಡಿಮೆ. ಈಗ ನೀವು ದುಡ್ದಂಗೆ ನಿಮ್ಮ ಮಕ್ಕಳು ದುಡಿಯಂಗಿಲ್ಲ, ನಿಮ್ಮ ಮಕ್ಕಳು ದುಡ್ದಂಗೆ ನಿಮ್ಮ ಮೊಮ್ಮಕ್ಕಳು ದುಡಿಯಂಗಿಲ್ಲ. ಈಗ ದುಡಿಮೆ ಬಹಳ ಕಡಿಮೆ ಆಯ್ತು, ಹೆಂಗ್ರಿ ಹಿಂಗ ಆದ್ರೆ ಒಕ್ಕಲ್ತನ ಹೆಂಗ್ ಮತ್ತ ಬರ್ತಾ ಬರ್ತಾ ಕೂಳ್ಸಿಲ್ಲದಂಗ ಆಗ್ತದ? ಇನ್ನ ಒಕ್ಕಲ್ತನ ಕಮ್ಮಿ ಆಗ್ತದಲ್ಲ, ಲಾಭ ಇಲ್ಲ, ಬಿಟ್ಬಿಡ್ತಾರ. ಅನ್ನ ಎಲ್ಲಿ ಸಿಗ್ತದ? ಅನ್ನದ ರೇಟ್ ಜಾಸ್ತಿ ಆಗ್ತದ, ಜಾಸ್ತಿ ಆಗ್ತದ. ಮುಂದ ನೋಡ್ರಿ, ಉದಾಹರಣೆಗೆ ನಾವು ಬೇಳೆ ತಗೊಂಡ್ರಪ್ಪ ಅಂತಂದ್ರೆ 200-250 ರೂಪಾಯಿ ಕೆಜಿ ಆಗದ. ಹೌದು, ಲಾಭ ಇಲ್ಲ ರೈತರಿಗೆ, ಮತ್ತೆ ಬಿಟ್ಬಿಡ್ತಾರ. ಅದೇ ರೈತರು ಚಲೋತ್ನಾಗಿ ಮಾಡಿ ಪ್ಯಾಕಿಂಗ್ ಮಾಡಿ ಒಕ್ಕಲ್ತನ ಮಾಡಿ ಅವೆಲ್ಲ ತಾವೇ ಸಂಸ್ಕರಣೆ ಮಾಡಿ ಒಂದ್ ಬ್ರ್ಯಾಂಡ್ ಕೊಟ್ಟು ಈಗ ಬೇರೆ ಬೇರೆ ಲಾಭದಾಯಕವಾಗಿ ಮಾಡ್ರ ಅಂತೇಳಿ ಬಹಳಷ್ಟು ಇಲಾಖೆ ಯೋಜನೆಗಳದಾವ, ಮತ್ತೆ ಅವ್ನ ಬಳಸ್ಕೋಬೇಕಲ್ಲ. ಯಾವ ಏರಿಯಾದಾಗ ಯಾವ್ಯಾವ ಇಲ್ಲ, ನೀವು ಹೋಗ್ಬೇಕು. ಈಗ ರೈತ ಸಂಪರ್ಕ ಕೇಂದ್ರದಾಗ ನಿಮ್ಗ ಬೀಜ ಸಬ್ಸಿಡಿ ದರದಲ್ಲಿ ಸಿಗ್ತದ, ಜೊತೆಗೆ ಈಗ ನಿಮ್ಗೆ ತಂತ್ರಜ್ಞಾನ ಮಾಹಿತಿ ಹೆಂಗ್ ಬಿತ್ತಬೇಕು, ಹೆಂಗ್ ರೋಗ ಹೊಡಿಬೇಕು, ಹೆಂಗ್ ಕೀಟ ಬಂದಾಗ ಯಾವ ಎಣ್ಣೆ ಹೊಡಿಬೇಕು ಅಂತೇಳಿ ಮಾಹಿತಿ ಸಿಗ್ತದ. ಇವ್ನ್ ಮಾಡ್ಕೊಂಡು ಹೋದ್ರಪ್ಪ ಅಂತಂದ್ರೆ ನಿಮಗೆ ಉಳಿತದಲ್ಲ. ನಮ್ಗೇನು ಹೋಗೋದು ಅಂಗಡಿಯಾಗ ಹೋಗೋದು, ಈ ರೋಗ ಬಂದ ಅನ್ನೋದು ಅವ್ರಿಗೆ ಕೊಟ್ಟಿದ್ದು ತಗೋದು ಬೆಳೆಸೋದು ಅಷ್ಟೇ. ಅದು ಬಂದು ಹೋಗಿ ಯಾಕೆ ಕೇಳ್ಕೊಂಡವ್ರು ಬರಂಗಿಲ್ಲ, ಆ ಕಡೆ ಯಾರು ಬರ್ತಾರೆ ನೋಡ್ರಿ. ಬಾಬಣ್ಣವ್ರೆ, ಹೆಂಗ ಅನಿಸ್ತದ ಒಕ್ಕಲ್ತನ? ಈಗ 66 ವರ್ಷ ವಯಸ್ಸಾಯ್ತು, ಮಕ್ಕಳು ನಿಮ್ಮ ಮಾತು ಕೇಳ್ತಾರ? ಕೇಳ್ತಾರ. ಮತ್ತೆ ನೀವು ಹೇಳ್ದಂಗ ಒಕ್ಕಲ್ತನ ಮಾಡ್ತಾರ? ಊಟ ಹೆಂಗ್ ಸಿಗ್ತದ ಮಾಡಬೇಕಲ್ಲ. ಈಗ ಒಕ್ಕಲ್ತನ ನೀವು ದುಡ್ದಂಗ ದುಡಂಗಿಲ್ಲ, ಅವ್ರು ಸಾಕತ್ತಪ್ಪ ಬಿಸಿಲ ಐತಿ ನಾವು ಅಲ್ಲೇ ಆಮೇಲೆ ಹೋಗ್ತೀನಿ ಅಂತ ಹೇಳ್ತಾರ? ಎಲ್ಲಾರು ದುಡ್ತಾರ, ಒಟ್ಟೆ ಹಸುವಾಗ್ತದಲ್ಲ, ಯಾರು ಸುಮ್ಮನೆ ಇರ್ತಾರ? ಅದ್ ಬಿಟ್ಟು ಏನ್ ಬ್ಯಾರೆ ಕೆಲ್ಸ ಏನ್ ಸಿಗ್ತದ ಹಳ್ಳಿಯಾಗ? ನೀರುವಿಲ್ಲ, ಲಾಸ್ ಆದ್ರೆ ಹೊಲ ಬಿಡಕ್ಕೆ ಬರಂಗಿಲ್ಲ, ಲಾಭ ಆದ್ರೆ ಬಿಡಂಗೆ ಬರಂಗಿಲ್ಲ, ಮಾಡೇಬೇಕು ಕೆಲಸ. ಭೂಮಿ ಹಂಗೆ ಬಿಟ್ಟುವಪ್ಪ ಅಂತಂದ್ರೆ ಊರ್ ಮಂದಿ ಬೈತಾರೆ, ನೋಡಪ್ಪ ಬಿಳ್ಬಿಟ್ಟ ನೀವ, ಮತ್ತೆ ಇವ್ನಿಗೆ ಮಾಡಕ್ ಬರಲ್ಲ, ಇವ್ ನೋಡು ಹಾಳು ಮಾಡ್ಬಿಟ್ಟ ಅಂತೇಳಿ ನಮ್ಮನ್ನ ಆಡ್ಕಂತಾರ? ಆಡ್ಕಂತಾರ. ಹೆಂಗನ್ನಾಗ್ಲಿ ಬಿಡಬಾರದು, ಬಿಡಬಾರದು, ಬಿಡಬಾರದು. ಒಳ್ಳೇದು, ಬಹಳಷ್ಟು ಖುಷಿ ಆಯ್ತು ಬಾಬಣ್ಣವ್ರು ನಿಮ್ ಜೊತೆ ಮಾತನಾಡಿ. ಈಗ 24 ಎಕರೆ ಭೂಮಿಯಲ್ಲಿ ಇಬ್ರು ಅಣ್ಣತಮ್ಮರು, 4 ಜನ ಗಂಡಮಕ್ಕಳು, ನಿಮ್ಗೆ ಪ್ರತಿಯೊಬ್ಬರಿಗೂ ನಾವು ಭಾಗ ಮಾಡಿಕೊಟ್ರೆ 3-3 ಎಕರೆ ಭೂಮಿ ಬರ್ತದೆ. 4 ಬೋರ್ಗಳನ್ನ ತಾವು ಹಾಕ್ಸ್ಕೊಂಡಿದ್ದೀರಿ, ಸುಮಾರು 15 ಬೋರ್ಗಳನ್ನ ಹಾಕೊಂಡು ಇರುವ ಅಲ್ಪ ಸ್ವಲ್ಪ ಭೂಮಿಯಲ್ಲಿ ಕೃಷಿಯನ್ನ ಮಾಡಿಕೊಂಡು ಬೇರೆ ಬೇರೆ ಬೆಳೆಗಳನ್ನ 3-4 ರೀತಿಯ ಬೆಳೆಗಳನ್ನ ಹಾಕೊಂಡು ಕೃಷಿಯನ್ನ ಮಾಡ್ತಾ ಇದ್ದೀರಿ. ತಾವು ಹೇಳಿದ ಪ್ರಕಾರ ರೈತ ಬಾಂಧವರಿಗೆ ಏನಾಗಬೇಕಪ್ಪ ಅಂತಂದ್ರೆ ಕೃಷಿಯಲ್ಲಿ ಕಡಿಮೆ ಖರ್ಚಾಗಬೇಕು, ಅಧಿಕವಾಗಿ ಲಾಭ ಉಳಿಬೇಕಪ್ಪ ಅಂತಂದ್ರೆ ನಾವು ಮಾರುಕಟ್ಟೆಯಲ್ಲಿ ಸುಧಾರಣೆಗಳಾಗಬೇಕು, ಜೊತೆಗೆ ನಾವು ಮಾಡುವಂತ ಖರ್ಚಿನಲ್ಲಿ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಂಡು ನಾವು ಬದುಕನ್ನ ಮಾಡಬೇಕಾಗ್ತದೆ. ನಿಮ್ಮ ಕೃಷಿ ಬದುಕು ಒಳ್ಳೆ ರೀತಿಯಲ್ಲಿ ನಡೀಲಿ, ದೇವರು ನಿಮಗೆ ಎಲ್ಲಾ ರೀತಿಯಿಂದ ಶಕ್ತಿ ಕೊಡಲಿ. ನಿಮ್ಮ ವಿಚಾರಗಳನ್ನ ನನ್ನೊಂದಿಗೆ ಹಂಚಿಕೊಂಡಿದ್ದಕ್ಕೆ ಬಾಬಣ್ಣವರು ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕು ದೇವಸ್ಗುರು ಹೋಬಳಿಯ ಇಬ್ರಾಹಿಂ ದೊಡ್ಡಿ ಗ್ರಾಮದ ಬಾಬಣ್ಣ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ಇವರೊಂದಿಗೆ ಜೊತೆಯಾಗಿದ್ದವರು ಅಮರೇಶ್ ಆಶಿಹಾಳ್. ಈಗ ಕೇಳಿ ಜೋಳದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ, ಈ ಕುರಿತು ಮಾಹಿತಿಯನ್ನ ಅಮರೇಶ್ ಆಶಿಹಾಳ್ ಅವರಿಂದ. ಹಿಂಗಾರಿ ಜೋಳವು ಉತ್ತರ ಕರ್ನಾಟಕದ ಮುಖ್ಯ ಆಹಾರ ಬೆಳೆಯಾಗಿದೆ. ಈ ಬೆಳೆಯನ್ನ ನೀರಾವರಿ ಹಾಗೂ ಮಳೆಯಾಶ್ರಿತ ಬೆಳೆಯಾಗಿಯೂ ಕೂಡ ಬೆಳೆಯಲಾಗುತ್ತದೆ. ರಾಜ್ಯದಲ್ಲಿ ಜೋಳದ ಒಟ್ಟು ಕ್ಷೇತ್ರ 14.2 ಲಕ್ಷ ಹೆಕ್ಟೇರ್ಗಳಿದ್ದು ಇದರಿಂದ ಬರುವ ಒಟ್ಟು ಉತ್ಪಾದನೆ 13.25 ಲಕ್ಷ ಟನ್ಗಳಷ್ಟಿದೆ ಹಾಗೂ ಉತ್ಪಾದಕತೆಯು ಹೆಕ್ಟೇರ್ಗೆ 1216 ಕಿಲೋಗ್ರಾಂ ಇರುವುದು. ಈ ಬೆಳೆಯನ್ನು ಮುಂಗಾರು ಮತ್ತು ಹಿಂಗಾರಿನಲ್ಲಿ ಕೂಡ ಬೆಳೆಯಲಾಗುತ್ತದೆ. ಉತ್ಪಾದಕತೆಯು ಪ್ರತಿ ಹೆಕ್ಟೇರ್ಗೆ 925 ಕಿಲೋಗ್ರಾಂ ಇರುವುದು. ಈ ಬೆಳೆಯನ್ನು ಬೇಸಿಗೆ ಬೆಳೆಯಾಗಿ ರಾಯಚೂರು ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ಬೆಳೀತಾರೆ. ಜೋಳದ ಬೆಳೆಯಲ್ಲಿ ಸಸ್ಯ ಸಂರಕ್ಷಣಾ ಕ್ರಮಗಳ ಕುರಿತು ಹೇಳೋದಾದರೆ ಕೀಟಗಳಲ್ಲಿ ಮುಖ್ಯವಾಗಿ ಸುಳಿನೊಣ, ಈ ಕೀಡೆಯು ಸುಳಿಯ ಬುಡ ಉಜ್ಜಿ ಕತ್ತರಿಸುವುದರಿಂದ ಮಧ್ಯದ ಸುಳಿ ಸಾಯುವುದು ಮತ್ತು ಸುಳಿಗಳನ್ನು ಕಿತ್ತರೆ ಸರಾಗವಾಗಿ ಮೇಲೆ ಬರ್ತದೆ. ಪ್ರತಿಶತ ಇದು 100% ಕೂಡ ಹಾನಿಯಾಗಬಹುದು. ಇದರ ಹತೋಟಿ ಕ್ರಮಗಳ ಕುರಿತು ಹೇಳೋದಾದರೆ, ಸುಳಿನುಣ ನಿರೋಧಕತೆ ಶಕ್ತಿ ಹೊಂದಿರುವ M35-1 ತಳಿಯನ್ನು ಬಳಸಬೇಕು. ಸುಳಿನುಣದ ಬಾಧೆ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಎಕರೆಗೆ 1 kg ಹೆಚ್ಚು ಬೀಜವನ್ನು ಬಿತ್ತನೆಗೆ ಬಳಸಿ. ಸುಳಿ ಬಿದ್ದ ಸಸಿಗಳನ್ನು ಕಿತ್ತು ಎಕರೆವಾರು ಸಸಿಗಳ ಸಂಖ್ಯೆಯನ್ನು ಕಾಪಾಡಬೇಕು. ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 mL ಕ್ಲೋರೋಫೆರಿಫಾಸ್ 20 EC 20 mL ನೀರಿನೊಂದಿಗೆ ಮಿಶ್ರಣ ಮಾಡಿ ಬೀಜೋಪಚಾರವನ್ನು ಮಾಡಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಅಥವಾ ಜುಲೈನಿಂದ ಫೆಬ್ರವರಿವರೆಗೆ ಬಿತ್ತಿದ ಬೆಳೆಗೆ ಹೆಕ್ಟರ್ಗೆ 12 kg 3% ಕಾರ್ಬೋಫುರಾನ್ ಅಥವಾ 16 kg 10% ಫೋರೆಟ್ ಹರಳನ್ನು ಬೆಳೆಸಿ ಬಿತ್ತನೆಗೆ ಮೊದಲು ಸಾಲುಗಳಲ್ಲಿ ಕೊಟ್ಟು ಬಿತ್ತನೆಯನ್ನು ಮಾಡಬೇಕು. ಇನ್ನು ಸುಳಿ ತೆಗಣೆ ಕುರಿತು ಹೇಳೋದಾದರೆ, ಇದರ ಬಾಧೆ ಹಿಂಗಾರಿ ಜೋಳದಲ್ಲಿ ಮಾತ್ರ ಕಂಡುಬರುತ್ತದೆ. ಮರಿ ಮತ್ತು ಪ್ರೌಢ ಕೀಟಗಳು ಸುಳಿಯಲ್ಲಿ ಗುಂಪು ಗುಂಪಾಗಿದ್ದು ಎಲೆಗಳಿಂದ ರಸ ಹೀರ್ತವೆ. ಇದರಿಂದ ಎಲೆಗಳಲ್ಲಿ ಕರಿ ಹಿಪ್ಪೆ ಲೇಪನವಾಗಿ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. ಈ ಸುಳಿ ತೆಗಣೆಯ ನಿವಾರಣೆ ಕ್ರಮಗಳ ಕುರಿತು ಹೇಳೋದಾದರೆ, ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 g ಇಮಿಡಾಕ್ರೋಪೀಡ್ 60 WP ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಇನ್ನು ಇನ್ನೊಂದು ಮುಖ್ಯವಾದ ಕೀಡೆಯ ಕುರಿತು ಹೇಳೋದಾದರೆ, ಇದು ಕಾಂಡ ಕೊರೆಯುವ ಹುಳು. ಎಲೆಯಲ್ಲಿ ಅಡ್ಡಡ್ಡ ಸಾಲಾಗಿ ರಂಧ್ರಗಳು ಮತ್ತು ಎಲೆಗಳ ಮಧ್ಯಭಾಗದಲ್ಲಿ ಕೀಡೆಗಳು ಇದನ್ನು ಕೊರೆದು ತಿನ್ನುತ್ತವೆ. ಮರಿ ಕೀಡೆಗಳು ಕಾಂಡದ ಮಧ್ಯಭಾಗವನ್ನು ಸೇರಿ ಕಾಂಡ ಕೊರೆಯುವುದರಿಂದ ಸುಳಿ ಸಾಯುವುದು, ಬೆಳೆದಂಟು ಕೊರೆಯುವುದರಿಂದ ಪೊಳ್ಳು ಕಾಂಡ ಭಾಗಶಃ ತೆನೆ ಜೊಳ್ಳು ಆಗುವುದು, 25-30% ಇದು ಹಾನಿ ಮಾಡುತ್ತದೆ. ಈ ಕಾಂಡ ಕೊರೆಯುವ ಹುಳುವಿನ ಹತೋಟಿಗೆ ಮಾರ್ಗಗಳನ್ನು ಹೇಳೋದಾದರೆ, ಪ್ರತಿ ಹೆಕ್ಟರ್ಗೆ 3 kg ಕಾರ್ಬೋಫುರಾನ್ 3% ಹರಳು ಅಥವಾ ಕಾರ್ಬೋರಿಲ್ ಹರಳು ಅಥವಾ ಲಿಂಡೆನ್ 1% ಹರಳನ್ನು ಸುಳಿಯಲ್ಲಿ ಹಾಕಬೇಕು. ಇನ್ನು ಸೈನಿಕ ಹುಳು ಅಥವಾ ಲದ್ದಿ ಹುಳು, ಈ ಹುಳುಗಳು ಮರಿ ಕೀಡೆಗಳು ಎಲೆಗಳನ್ನು ಅಂಚಿನಿಂದ ತಿನ್ನುವುದರಿಂದ ಮಧ್ಯದ ನರ ಮಾತ್ರ ಉಳಿಯುವುದು. ಸುಳಿಯಲ್ಲಿ ಕೀಡೆಯ ಲದ್ದಿಯೂ ಕಾಣುತ್ತದೆ. ಹಾನಿಯ ಪ್ರಮಾಣ 33%-ವರೆಗೂ ಕೂಡ ಇದು ಆಗಬಹುದು. ಈ ಸೈನಿಕ ಹುಳು ಅಥವಾ ಲದ್ದಿ ಹುಳುವಿನ ನಿವಾರಣೆ ಕುರಿತು ಹೇಳೋದಾದರೆ, ಕಳಿತ ಪಾಷಣಗಳನ್ನು ಎಕರೆಗೆ 20 kg ದಪ್ಪ ಸುಳಿ ಹಾಗೂ ಎಲೆಗಳ ಮೇಲೆ ಬೀಳುವಂತೆ ಎರಚಬೇಕು. ಪಾಷಣವನ್ನು ತಯಾರಿಸುವ ವಿಧಾನಗಳ ಕುರಿತು ಹೇಳೋದಾದರೆ, 2 kg ಬೆಲ್ಲ, 250 mL ಮನಕೊಟಫಾಸ್ 36 SL, 2-3 L ನೀರು ಹಾಗೂ 20 kg ಅಕ್ಕಿ ಅಥವಾ ಗೋಧಿ ತೌಡಿನೊಂದಿಗೆ ಬೆರೆಸಿ ನಂತರ 48 ಗಂಟೆಗಳ ಕಾಲ ಗೋಣಿ ಚೀಲದಲ್ಲಿ ಕಳೆಯಲು ಇಡಬೇಕು. ಇನ್ನು ಹೇನಿನ ಕುರಿತು ಮಾಹಿತಿ ಹೇಳೋದಾದರೆ, ಎಲೆಗಳ ಕೆಳಗೆ ಗುಂಪಾಗಿ ರಸ ಹೀರೋದ್ರಿಂದ ಸಕ್ಕರೆ ಜಿಗಿಸೋರುವುದು, ಎಲೆಗಳಲ್ಲಿ ಕರಿ ಹಿಪ್ಪೆ ಲೇಪನವಾಗಿ ಎಲೆಗಳು ಒಣಗ್ತವೆ. ಈ ಹೇನಿನ ನಿರ್ವಹಣೆ ಕುರಿತು ಹೇಳೋದಾದರೆ, 5% ಹುಲುಗಲ ಅಥವಾ ಕರಿಲಕ್ಕಿ ಸೊಪ್ಪಿನ ಕಷಾಯ ಅಥವಾ ಬೇವಿನ ಎಲೆಯ ಕಷಾಯ ದ್ರಾವಣವನ್ನು ಸಿಂಪಡಿಸಬೇಕು. ಎಕರೆಗೆ 140 L ಸಿಂಪಡಣ ದ್ರಾವಣ ಬಳಸಬೇಕು. ಇನ್ನು ಜೇಡಿ ನುಸಿ ಇನ್ನೊಂದು ಪ್ರಮುಖವಾಗಿರುವಂತಹ ಒಂದು ಕೀಡೆ ಅಥವಾ ನುಸಿಯಾಗಿದ್ದು, ಮರಿ ಮತ್ತು ಪ್ರೌಢ ನುಸಿಗಳು ಎಲೆಗಳ ಕೆಳಭಾಗದಲ್ಲಿದ್ದು ರಸ ಹೀರ್ತವೆ. ಈ ಜೇಡ ನುಸಿಯ ನಿರ್ವಹಣೆಗೆ 2.5 mL ಡೈಕೊನಫಾಲ್ 18.5 EC ಅಥವಾ 3 L ಫಾರ್ಮೋಥಿಯಾನ್ 25 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ರೆಕ್ಕೆಯಿಲ್ಲದ ಮಿಡತೆಯ ಕುರಿತು ಹೇಳೋದಾದರೆ, ಜೋಳದ ಬೆಳೆಯು ಎಲೆಗಳನ್ನು ಅಂಚಿನಿಂದ ತಿನ್ನುತ್ತವೆ. ಎಲೆಯ ಮೇಲೆ ಲದ್ದಿ ಇರುವುದಿಲ್ಲ. ಜೋಳ ಹೂ ಬಿಡುವಾಗ, ಕಾಳು ಕಟ್ಟುವಾಗ ತೆನೆ ಕಡಿದು ಹಾಳು ಮಾಡ್ತವೆ. ಹಾನಿಯ ಪ್ರಮಾಣ ಮಿಡತೆ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ. ಇನ್ನು ಈ ರೆಕ್ಕೆಯಿಲ್ಲದ ಮಿಡತೆಯ ನಿರ್ವಹಣೆ ಕುರಿತು ಹೇಳೋದಾದರೆ, ಕ್ವಿನಾಲ್ಫಾಸ್ 1.5% ಹುಡಿಯನ್ನು ಮಿಡತೆ ಮರಿಗಳು ಕಂಡ ತಕ್ಷಣ ಹೆಕ್ಟರ್ಗೆ 25-30 kg ಧೂಳಿ ಕರೆಸಬೇಕು. ಇನ್ನು ಬೆಂಕಿ ಹುಳುವಿನ ನಿರ್ವಹಣೆಗೆ, ಮರಿ ಹುಳು ಬೆಳೆಯಲ್ಲಿ ಹೂವಾಡುವಾಗ ಅಂಡಾಶಯ ತಿನ್ನುವುದರಿಂದ ತೆನೆ ಜೋಳಾಗುತ್ತವೆ. ಹೀಗೆ ಬಾಧೆಗೊಳಗಾದ ಅಂಡಾಶಯಗಳನ್ನು ನೆರಳಿನಲ್ಲಿ ಅದುಮಿದಾಗ ಮರಿ ಹುಳದ ಕೆಂಪು ರಸ ಹೊರ ಸೂಚಿಸುತ್ತದೆ. ಹಾನಿ ಪ್ರಮಾಣ 35-90% ಕೂಡ ಆಗುವುದು. ತೀವ್ರ ಬಾಧೆಯಾದಲ್ಲಿ ತೆನೆ ಜೊಳ್ಳಾಗಿ ಒಣಗ್ತದೆ. ಇನ್ನು ಈ ಬೆಂಕಿ ಹುಳುವಿನ ನಿರ್ವಹಣೆ ಕುರಿತು ರೈತ ಬಾಂಧವರು ಗಮನಿಸಬೇಕು. ಪ್ರತಿ ಲೀಟರ್ ನೀರಿನಲ್ಲಿ 2 g ಕಾರ್ಬೋರಿಲ್ ಅಥವಾ 2 mL ಮೆಲಾಥಿಯಾನ್ 50 EC ಬೆರೆಸಿ 50% ತೆನೆಗಳು ಹೊರಬಂದಾಗ ಸಿಂಪಡಿಸಬೇಕು. ಎಕರೆಗೆ 268 ಲೀಟರ್ ಸಿಂಪರಣ ದ್ರಾವಣವನ್ನು ಬಳಸಿ ಇದೇ ಸಿಂಪರಣೆಯನ್ನು ಮತ್ತೆ 4-6 ದಿನಗಳ ನಂತರ ಕೈಗೊಳ್ಳಬೇಕು. ಅಥವಾ ತೆನೆಗಳ ಮೇಲೆ ಎಕರೆಗೆ 8 ಕಿಲೋಗ್ರಾಂ ಮೆಲಾಥಿಯಾನ್ 5% ಅಥವಾ 20 ಗ್ರಾಂ ಕಾರ್ಬೋರಿಲ್ 10% ಅಥವಾ ಫೋಸೋಲೋನ್ 4% ಅಥವಾ ಕ್ಯುನಾಲ್ಫಾಸ್ 1.5% ಮತ್ತೊಮ್ಮೆ 5-6 ದಿನಗಳ ಅಂತರದಲ್ಲಿ ಧೂಳೀಕರಿಸಬೇಕು. ಇನ್ನು ತೆನೆ ಕೀಡೆಗಳ ಕುರಿತು ಹೇಳೋದಾದರೆ, ಈ ಕೀಡೆಗಳ ಮರಿಗಳು ಎಲೆಯ ಕಾಳುಗಳನ್ನು ಕಡಿದು ತಿನ್ನುತ್ತವೆ, ಪೈರಿನ ಕೆಳಗೆ ಕಾಳಿನ ಚೂರುಗಳು ಬಿದ್ದಿರ್ತವೆ. ಈ ತೆನೆ ಹುಳುಗಳು ತೆನೆಗಳಲ್ಲಿ ಸಹ ಇಂತಹ ಚೂರುಗಳು ಒಟ್ಟೊಟ್ಟಾಗಿ ಕಾಣಿಸಿಕೊಳ್ಳುತ್ತವೆ. ಕೀಡೆ ಸಹಿತ ಗೂಡು ಕಟ್ಟುವುದು ಕೀಟಗಳ ಸಂಖ್ಯೆ ಅನುಗುಣವಾಗಿ ಹಾನಿಯ ಪ್ರಮಾಣ 30% ಹೆಚ್ಚಾಗ್ತದೆ. ಇನ್ನು ಈ ತೆನೆ ಕೀಡೆಗಳ ನಿವಾರಣಾ ಕ್ರಮಗಳ ಕುರಿತು ಹೇಳೋದಾದರೆ, ತೆನೆ ತೆಗಣೆ ಅಥವಾ ಬೆಂಕಿ ಹುಳಕ್ಕೆ ನಾನೀಗಾಗಲೇ ಹೇಳಿದಂತಹ ಸಿಂಪರಣೆ ಅಥವಾ ಧೂಳೀಕರಣದ ಕ್ರಮಗಳನ್ನು ರೈತ ಬಾಂಧವರು ಅನುಸರಿಸಬೇಕು. ಇನ್ನು ರೋಗಗಳು ಕೂಡ ಈ ಒಂದು ಜೋಳದ ಬೆಳೆಗೆ ಅತಿಯಾಗಿ ಬಾಧಿಸ್ತವೆ. ಪ್ರಮುಖವಾಗಿ ಕಾಡಿಗೆ ರೋಗ, ಇದನ್ನು ಕೂಡ ಪ್ರಮುಖವಾಗಿ ಬರುವಂತಹ ರೋಗವಾಗಿದ್ದು, ಕಾಡಿಗೆ ರೋಗ ಪೀಡಿತ ಬೆಳೆಯು ಬೆಳವಣಿಗೆ ಕುಂಠಿತವಾಗುವುದು, ಬೇರಿನ ಮೂಲಕ ರೋಗಾಣುಗಳು ಬೆಳೆದು ತೆನೆಯಲ್ಲಿ ಕಾಳಿನ ಬದಲು ಕಾಡಿಗೆ ರೋಗ ಕಾಣಿಸಿಕೊಳ್ಳುತ್ತದೆ. ಈ ಕಾಡಿಗೆ ರೋಗಕ್ಕೆ 1 ಕಿಲೋಗ್ರಾಂ ಬೀಜಕ್ಕೆ 2 ಗ್ರಾಂ ಗಂಧಕ ಅಥವಾ ಕ್ಯಾಪ್ಟಾನ್ 80 WP ಅಥವಾ 2 ಗ್ರಾಂ ಥೈರಾಮ್ 75 WP ಲೇಪನವನ್ನು ಮಾಡಿ ಬಿತ್ತನೆ ಮಾಡಬೇಕು. ಕೊಯ್ಲು ಮಾಡುವ ಮೊದಲು ಕಾಡಿಗೆ ರೋಗ ಪೀಡಿತ ತೆನೆಗಳನ್ನು ಗುರುತಿಸಿ ಆಯ್ದು ಸುಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಇನ್ನು ತುಕ್ಕು ರೋಗ, ಇದರ ಕುರಿತು ಹೇಳೋದಾದರೆ, ಮೊದಲು ಕೆಳಗಿನ ಎಲೆಗಳು, ಎಲೆ ಮೇಲೆ ರೋಗ ತರುವ ರೋಗಾಣುವಿನ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ಳುವುದು, ನಂತರ ಮೇಲಿನ ಎಲೆಗಳಿಗೆ ಹರಡುತ್ತವೆ. ಈ ತುಕ್ಕು ರೋಗದ ಕುರಿತು ನಿವಾರಣಾ ಕ್ರಮಗಳು ಹೀಗಿವೆ. ಕೆಳಗಿನ ಎಲೆಗಳಲ್ಲಿ ರೋಗ ಕಂಡು ಕೂಡಲೇ 2 ಗ್ರಾಂ ಮ್ಯಾಂಕೋಜಿಬ್ 75 WP ಪ್ರತಿ 1 ಲೀಟರ್ ನೀರಿನಲ್ಲಿ ಬೆರೆಸಿ 1 ವಾರದ ಅಂತರದಲ್ಲಿ 3 ಸಲ ಸಿಂಪರಣೆ ಮಾಡುವುದರಿಂದ ರೋಗ ಹರಡುವುದನ್ನು ತಡೆಗಟ್ಟಬಹುದು. ಇನ್ನು ಕೇದಿಗೆ ರೋಗ ಬರುವಂಥದ್ದು, ಕೇದಿಗೆ ರೋಗ ಬಂದ ಸಸಿಗಳಲ್ಲಿ ಬೆಳವಣಿಗೆ ಕಡಿಮೆಯಾಗ್ತದೆ. ಎಲೆಗಳ ಕೆಳಗೆ ರೋಗ ತರುವ ರೋಗಾಣುಗಳು ಬೆಳೆದು ಬಿಳಿ ಬಣ್ಣಕ್ಕೆ ತಿರುಗ್ತವೆ. ಇದು ಮುಂದುವರೆದಂತೆ ಕಂದು ಬಣ್ಣಕ್ಕೆ ಬರುವುದು, ನಂತರ ಎಲೆಗಳು ಸೀಳುತ್ತವೆ. ಈ ಕೇದಿಗೆ ರೋಗದ ನಿರ್ವಹಣಾ ಕ್ರಮಗಳು ಹೀಗಿವೆ. 3 ಗ್ರಾಂ ಮೆಟಲಾಕ್ಸಿಲ್ 4% ಮತ್ತು ಮ್ಯಾಂಕೋಜಿಬ್ 64% ಶಿಲೀಂದ್ರನಾಶಕಗಳನ್ನು ಪ್ರತಿ 1 ಕಿಲೋಗ್ರಾಂ ಬೀಜಕ್ಕೆ ಲೇಪಿಸಿ ಬಿತ್ತುವುದರಿಂದ ರೋಗವು ಹತೋಟೆ ಆಗ್ತದೆ. ಇನ್ನು ಕಾಳಿನ ಬೂಸ್ಟ್ ರೋಗ, ಈ ರೋಗವು ಕಾಳು ಮಾಗುತ್ತಿದ್ದಾಗ, ಮಳೆಯಾಗಿ ಹವಾಮಾನದಲ್ಲಿ ನೀರಿನ ಪ್ರಮಾಣ ಹೆಚ್ಚಾದಾಗ ಕಾಣಿಸಿಕೊಳ್ಳುವುದು, ಕಾಳಿನ ಬಣ್ಣ ಕಪ್ಪಾಗ್ತದೆ. ಈ ರೋಗ ನಿರೋಧಕ ತಳಿಗಳಾದ DVS-6 ಉಪಯೋಗಿಸುವುದರಿಂದ ಈ ಕಾಳಿನ ಬೂಸ್ಟ್ ರೋಗವನ್ನು ತಡೆಗಟ್ಟಬಹುದು. ಇನ್ನು ಕಪ್ಪು ಕಾಂಡ ಕೊಳೆ ರೋಗ, ರೋಗ ಪೀಡಿತ ಕಾಂಡಗಳು ನೆಲಕ್ಕೆ ಬೀಳುವು. ಕಾಂಡವನ್ನು ಸೀಳಿ ನೋಡಿದಾಗ ಕೆಳಗಿನ ಭಾಗ ರೋಗಬಾಧೆಯಿಂದ ಕಪ್ಪಾಗಿರುವುದು ಕಂಡುಬರ್ತದೆ. ಕಪ್ಪು ಕಾಂಡದ ಕೊಳೆ ರೋಗದ ನಿರ್ವಹಣೆಗೆ ರೈತ ಬಾಂಧವರು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 4 ಗ್ರಾಂ ಟ್ರೈಕೋಡ್ರಮದಿಂದ ಬೀಜೋಪಚಾರವನ್ನು ಮಾಡಬೇಕು. ಈ ಉಪಚಾರವನ್ನು ಮಾಡಿದ್ದಲ್ಲಿ ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರವನ್ನು ಹಾಕುವುದರಿಂದ ನಿವಾರಣೆಯನ್ನು ಮಾಡಬಹುದು. ಇನ್ನು ರೈತ ಬಾಂಧವರು ಈ ಹಿಂಗಾರು ಬೆಳೆಗಳ ಕೀಟಗಳಾಯಿತು, ರೋಗಗಳಾಯಿತು, ಹಾಗೆಯೇ ಬೇಸಾಯ ಕ್ರಮಗಳಾಯಿತು, ಇನ್ಯಾವುದೇ ಮಾಹಿತಿ ಬೇಕಾಗಿತ್ತಂತಂದರೆ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರನ್ನು ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಿ ಮಾಹಿತಿ ಪಡ್ಕೋಬಹುದು. ಇದುವರೆಗೆ ಜೋಳದಲ್ಲಿ ಕೀಟ ಮತ್ತು ರೋಗಗಳ ನಿರ್ವಹಣೆ ಈ ವಿಷಯ ಕುರಿತು ಅಮರೇಶ್ ಆಶಯಾಳ್ ಅವರಿಂದ ಮಾಹಿತಿಯನ್ನು ಕೇಳಿದ್ರಿ. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಯಾವುದೇ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 29.2-30.6 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಕನಿಷ್ಠ ಉಷ್ಣಾಂಶ 16.7-17.2 ಡಿಗ್ರಿ ಸೆಲ್ಸಿಯಸ್, ಹಾಗೆಯೇ ಅದೇ ರೀತಿಯಾಗಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 76-81% ಮತ್ತು ಕನಿಷ್ಠ ಆರ್ದ್ರತೆ 25-33% ಇರುವ ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 3.8-7 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳು ಮಳೆ ಆಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿಸಿ ಒಣಗಿಸಿಯೇ ತುಂಬಬೇಕು.

ಜನಪದ ಸಂಗೀತದಲ್ಲಿ ಕುಷ್ಟಿ ತಾಲೂಕಿನ ರಾಮಪ್ಪ ಮತ್ತು ಬಸಪ್ಪ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳನ್ನು. ಒಂದ ತಿಂಗಳ ಮಾಡಿ ಒಂದಿಯನು ಬಗಿದಾರದಿಯಲ್ಲಿ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಒಂದ ತಿಂಗಳ ಬಾಲಿ ಒಂದೇನು ಬಯಸಾಳ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳ ರಘುರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡಿಯಲ್ಲಿ ಒಂದಡಕ್ಕಿದ್ದ ಬಾಯಿ ಚಾಳು ರಾಮ ರಾಮ ಎರಡ ತಿಂಗಳ ಬಾಳಿ ಎರಡೆಯನ್ನು ಮಡಿದ್ದಾರ ದೇವಿ ಎಡಗೈಯ ಉಪ್ಪುವ ಎಳವಣಿಸಿತಾಯೇ ಹೌದಮ್ಮ ಎಡಗೈಯ ಉಪ್ಪುವ ಎಳವಣಿಸಿತಾಯೇ ಅರಗುರಾಮ ಎಡಗೈಯ ಉಪ್ಪುವ ಎಳವಣಿಸಿತಾಯೇ ಅರಗುರಾಮ ಎಡಗೈಯ ಉಪ್ಪುವ ಎಳವಣಿಸಿತಾಯೇ ರಾಮ ಎಡಗೈಯ ಉಪ್ಪುವ ಎಳವಣಿಸಿತಾಯೇ ರಾಮ ರಾಮ ಮೂರ ತಿಂಗಳ ಮಾಡಿ ಮೂರೇನು ಮಡಿದ್ದಾರೆ ದೇವಿ ಮೂಡಲ ಕೆಂಪುವ ಎಳೆ ಬಿಸಲು ರಾಮ ರಾಮ ಮೂಡಲ ಕೆಂಪುವ ಎಳೆ ಬಿಸಲು ರಾಮ ಮೂಡಲ ಕೆಂಪುವ ಎ ಮಗಿ ಮಾವು ರಾಮ ರಾಮ ಮೂಡಲ ಕೆಂಪುವ ಎ ಮಗಿ ಮಾವು ರಾಮ ರಾಮ ನಾಲ್ಕು ತಿಂಗಳ ಮಾಡಿ ನಾಲ್ಕೇನು ಮಡಿದ್ದಾರೆ ದೇವಿ ಕಾಕಿಯ ಅಣ್ಣ ಎ ಕೈಯ ತುಂಬ ರಾಮ ರಾಮ ಕವಳಿಯ ಅಣ್ಣ ಎ ಕೈಯ ತುಂಬ ರಾಮ ಕಾಕಿಯ ಅಣ್ಣ ಎ ಕೈಯ ತುಂಬು ರಾಮ ರಾಮ ಕವಳಿಯ ಅಣ್ಣ ಎ ಕೈಯ ತುಂಬು ರಾಮ ರಾಮ ಕಾಕಿಯ ಅಣ್ಣ ಎ ಕೈಯ ತುಂಬ ರಾಮ ಕವಳಿಯ ಅಣ್ಣ ಎ ಕೈಯ ತುಂಬ ರಾಮ ಐದ ತಿಂಗಳ ಬಾಲಿ ಐದೇನು ಬಯಸಾಳ ದೇವಿ ಪೈದ ಮಲ್ಲಿಗೆಯ ಏನೇ ದಂಡೇ ರಾಮ ಪೈದ ಮಲ್ಲಿಗೆಯ ಏನೇ ದಂಡೇ ಅರಗುರಾಮ ಪೈದ ಮಲ್ಲಿಗೆಯ ಏನೇ ದಂಡೇ ರಾಮ ರಾಮ ಪೈದ ಮಲ್ಲಿಗೆಯ ಏನೇ ದಂಡೇ ರಾಮ ರಾಮ ಪೈದ ಮಲ್ಲಿಗೆಯ ಏನೇ ದಂಡೇ ಅರಗುರಾಮ ಪೈದ ಮಲ್ಲಿಗೆಯ ಏನೇ ದಂಡೇ ಅರಗುರಾಮ ಆರು ತಿಂಗಳ ಬಾಲಿ ಆರೇನು ಬಯಸಾಳ ದೇವಿ ಆರು ಗುರುಬಾನ ಏಕ್ಯನಿ ಮೊಸರು ರಾಮ ರಾಮ ಆರು ಗುರುಬಾನ ಏಕ್ಯನಿ ಮೊಸರು ಅರಗು ರಾಮ ಆರು ಗುರುಬಾನ ಏಕ್ಯನಿ ಮೊಸರು ರಾಮ ರಾಮ ಆರು ಗುರುಬಾನ ಏಕ್ಯನಿ ಮೊಸರು ರಾಮ ರಾಮ ಗುಡು ಬಾನ ಏಕನಿ ಮೊಸರು ಅರಗುಡಾಮ ಆರು ಗುಡು ಬಾನ ಏಕನಿ ಮೊಸರು ಅರಗುಡಾಮ ಜೋಳ ತಿಂಗಳ ಬಾಲಿ ಓಲೇನು ಬಯಸಾಳ ದೇವಿ ಹೇಳಿಕಳಿದಾಳ ಎತ್ತವರಿಗೆ ರಾಮ ಹೇಳಿಕಳಿದಾಳ ಎತ್ತವರಿಗೆ ಅರಗುಡಾಮ ಅರಗುರಾಮ ಕಳಿದಾಳ ಎತ್ತ ಬಾಡಿಗೆ ಅರಗು